ಒಂದೊಂದನೆ ಲೋಳ್ಸೂರು ಒಂದೊಂದು ಮಾರಿದ್ರೆ ಎರಡೆರಡು ರೂಪಾಯಿ ಐತ್ರಿ. ಯಾಕಂದ್ರೆ ಜೀವನ ಮಾಡೋಕ್ಕಾಗಿ ನಾವು ಏನೆಲ್ಲ ಮಾಡ್ಕೋಬೋದು, ಶಿಸ್ತಾಗಿರ್ಬೋದು ರೀ, ಶಿಸ್ತು ಜಮೀನುಗಳನ್ನು ಮಾಡ್ತೇವ್ರಿ. ಸುಮಾರು ಎಷ್ಟಪ್ಪ ಅಂದ್ರೆ ಒಂದು 25 ಬೆಳೆ ಬೆಳಿತೇವೆ ಸರ್. ನಾವು 25 ಬೆಳೆಗಳನ್ನು ಅರ್ಶಿನ ಬೆಳಿತೇವೆ ರೀ, ಪೇರು ಬೆಳಿತೇವೆ, ಆನಂತರ ಲಿಂಬು ಬೆಳಿತೇವೆ ರೀ, ಮತ್ತು ಲೋಳ್ಸೂರು ಬೆಳಿತೇವೆ ರೀ, ಆನಂತರ ಜಾಲ್ತಿನಿ, ಕರಿಬೆಂವ, ಪಪ್ಪಾಳಿ ಬೆಳಿತೇವೆ ರೀ, ಹೂವು ಬೆಳಿತೇವೆ ರೀ. ನಾನಾ ಥರ ಹೂಗಳು ಅದಾರ, ನನ್ನ ತಾಕ 5 ಥರ ಹೂವು ಅದಾವ್ರಿ. ಗುಲಾಬಿ, ಚೆಂಡು ಐತ್ರಿ, ರಾಜಾ ಹೂವು ಐತ್ರಿ. ಇಂಥ ಹೂಗಳನ್ನು ಹಂತ ಹಂತವಾಗಿ ಬೆಳಿತೇವೆ. ಈ ಮಳೆಗಾಲ ಟೈಮ್ ಇದನ್ನು ಬೆಳಿತೇವೆ, ಬೇಸಿಗೆ ಟೈಮ್ದಾಗ ಕಬ್ಬು ಇರೋಂಗೆ ಇರ್ತೈತ್ರಿ. ಆನಂತರ ಅದ್ರೊಳಗೆ 10 ಥರದ ತರಕಾರಿಗಳನ್ನು ಬೆಳಿತೇವೆ, ಸೊಪ್ಪುಗಳನ್ನು ಬೆಳಿತೇವೆ. ಯಾವ ಬೆಳಿತೇವೆ ಅಂದರೆ ಕೊತ್ತಂಬರಿ ಬೆಳಿತೇವೆ ರೀ, ಆನಂತರ ಮೆಂತೆ, ರಾಜಗೇರಿ, ಪಾಲಕ್, ಪುಂಡಿ ಪಲ್ಲೆ, ಇಂಥ ಬೆಳೆಗಳನ್ನ ಒಂದು ಲೈನ್ದಾಗ ಒಂದು ತೆಗೆದ್ರೆ ಒಂದು 30,000 ರೂಪಾಯಿ ತಗೋತೀವ್ರಿ. ಒಂದೊಂದು ಲೈನ್ದಾಗ ಒಂದು ತೆಗೆದ್ರೆ ಅಂಥವು 3 ಪಿಕ್ಕನ್ನ ತಗೋತೀವ್ರಿ ನಾವು ಬ್ಯಾಸಿಗೆ ಮಳೆಗಾಲದ ಬರೋರಾಗ. ಈಗ ನೋಡ್ರಿ, ನೀವು ಹೇಳೋ ಪ್ರಕಾರ ಒಂದು ಎಕರೆಯೊಳಗೆ ಕಬ್ಬು ಹಾಕಿರಿ, ಕಬ್ಬನ ಅಂಗ್ಲ ಮಾಡಿರಿ, ಅಂದ್ರೆ ಅದ್ರೊಳಗೆ ಅಂತರ ಬೆಳೆ ಬೆಳೆದಿರಿ, ಇದ್ರೆ ಅಲ್ಲಿ ಸೊಪ್ಪು 8 ಫುಟ್ ಅಂತರ ಇಟ್ಟಿರಿ, 8 ಫುಟ್ ಅಂತರ ಇಟ್ಟಿರಿ. ಅಂದ್ರೆ ಕಬ್ಬು ಲೇಟಾ ಬರ್ಲಿ, ಆದ್ರೆ ಇವು ಬೇಗ ಬರ್ತಾವ ನಿಮಗೆ. ಇವು ಬರ್ತಾವ 45 ದಿವಸದ ಪೀಕ್ ರೀ ಅದು. ನಲವತ್ತೈದು ದಿವಸದ ಪೀಕ್ ರೀ, ಯಾಕಂದ್ರೆ ತರಕಾರಿ 45 ದಿವಸಕ್ಕೆ ಮತ್ತೆ ಅದು ಕಟಾವಾಗಿ ಹೋಗ್ಬಿಡ್ತೈತಿ. ಆಮೇಲೆ ಇನ್ನೋಡ್ರಿ, ಈ ಕಡೆ ಇನ್ನೊಂದು ಎಕರೆ ಒಳಗೆ ಪೇರು ಹಾಕ್ಯಾರಿ. ಹಾ, ಪೇರು ಐತ್ರಿ. ಒಂದ್ ಲೈನ್ ಪೇರು ಹಾಕಿದ್ರೆ ಮತ್ತೆ ಮತ್ತೊಂದ್ ಲೈನ್ ಲಿಂಬು ಲಿಂಬು ಹಾಕ್ಯಾರ. ಆಮೇಲೆ ದಾಲ್ಚಿನಿ ಐತ್ರಿ. ಆನಂತರ ಈಚೆಕಡೆ ಐತ್ರಿ, ಕರಿಬೇವ್ ಕರಿಬೇವ್ ಐತ್ರಿ. ಆಮೇಲೆ ತರಕಾರಿಗಳನ್ನು ಕೂಡ ಬೆಳಿತ, ಪಪ್ಪಾಯಿ ಬದುನೆ ಬೆಳಿತಾರೆ. ಪಪ್ಪಾಯಿ ಬದುನೆ ಒಂದ್ ಗಿಡದಿಂದ ಹಂತಕ್ಕರಿ, ಪಪ್ಪಾಯಿ ಎಲ್ಲ ಬೆಳಿತಾವ್ರಿ. ಆನಂತರ ಅದ್ರೊಳಗೆ ಅರ್ಶಿನ ಬೆಳಿತಾವ್ರಿ. ಹಾ, ಅರ್ಶಿನ ಅದ್ರೊಳಗೆ ಬೆಳಿತಾವ್ರಿ. ಅರ್ಶಿನ ಸುಮಾರು ಒಂದ್ ವರ್ಷಕ್ಕೆ 2 ಕ್ವಿಂಟಲ್ ಅರ್ಶಿನ ಮಾಡ್ತಾನ್ರಿ. ನೋಡ್ರಿ, ಅರ್ಶಿನ ಜಾಗ ನೋಡಿ, 10 ಕ್ವಿಂಟಲ್ ಅದಕ್ಕೆ ಇರೋದಾಗ 10 ಕ್ವಿಂಟಲ್ 2 ಕ್ವಿಂಟಲ್ ಅರ್ಶಿನ ಮಾಡ್ತಾನ್ರಿ. ಮನ್ಯಾಗ ಮಾಡಿ ಅದನ್ನ ಬೀಸಿ ಪೌಡರ್ ಮಾಡಿ 250 ರೂಪಾಯಿ ಕೆಜಿ ಮಾಡ್ತಾನ್ರಿ. ನೋಡ್ರಿ, ನಮ್ಮ ಮಕ್ಕಳು 4 ಮಕ್ಕಳು ಇದ್ರೆ ವ್ಯಾಪಾರ ಮಾಡಕ್ಕೂ ಅವ್ರಿ. ನಾವ್ ಯಾವ ದಲಾಲ ಕಡೆ ಹೋಗುದಿಲ್ಲ, ಏನಿಲ್ಲ, ಮನ್ಯಾಗನ ಮಾಡೋದಿಲ್ಲ ಕೆಲಸ. ಹೂವಿನ ಹಾರ ಮಾಡಿರೂ ಮನ್ಯಾಗನ ಹೂವಿನ ಹಾರ ಮಾರ್ತಾವ್ರಿ. ಹೂ ಸುದ್ಕ ಮನ್ಯಾಗನ ಮಾಡಿ ಮಾಡಿ ಮಾರ್ತಾರೆ. ಮಾಸಿತ್ತು ನಾ 3,500 ರೂಪಾಯಿ ವ್ಯಾಪಾರ ಮಾಡಿ. ಈಗ ಶ್ರಾವಣದಾಗ ಅಂತ ದಿನ ಇಲ್ಲಂದ್ರು 200 ರೂಪಾಯಿ. ನೋಡ್ರಿ, ಈಗ ನಿಮ್ಮ ಮಣ್ಣು ಏನದು, ಮಣ್ಣಲ್ಲ ಅದು, ಅದು ದುಡ್ಡಿನ ರಾಶಿ. ಹಾಂ, ದುಡ್ಮಿ ಮಾತ್ರ ನಾವು ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೋಗುದಿಲ್ಲ. ನಮ್ಮ ಹೊಲ ಜಮೀನ್ ಬಿಟ್ಟು ಹೊರಗಡೆ ಹೋಗುದಿಲ್ಲ. ಇವತ್ತ ನಮ್ಮ ರೈತರು ನೋಡ್ರಿ, ಒಂದ್ ಬೆಳೆ ಬೆಳಿತಾರ, ಒಂದ್ ಅಂದ್ರೆ 5-6 ವರ್ಷ ಅದನ್ನ ಕಬ್ಬ ಅಂದ್ರೆ ಕಬ್ಬ ಬೆಳೆಯುದು, ಆಮೇಲೆ ತೊಗರಿ ಅಂದ್ರೆ ತೊಗರಿ ಬೆಳೆಯುದು, ಆಮೇಲೆ ಗೋಂಜಾಳ ಅಂದ್ರೆ ಅದನ್ನ ಬೆಳಿತಾ ಹೋಗುದು, ಆಮೇಲೆ ಲಕ್ಷಾನ ತಂದು ಕೊಡುದು. ನೋಡ್ರಿ, ಈಗ ಮಣ್ಣನ್ನ ನಾವು ಆಗದೆ ದೇವಿ ಹಿಂಗೆ ಪೂಜೆ ಮಾಡಿ ಈ ಥರ ಬೇರೆ ಬೇರೆ ವೈವಿಧ್ಯಮಯವಾಗಿ ಅಂತರ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆದರೆ ನೀವು ರೋಗನೂ ಬರೋದಿಲ್ಲ, ರೋಗನೂ ಬರೋದಿಲ್ಲ, ಆಮೇಲೆ ಕೀಟಗಳ ಕಾಟನೂ ಇಲ್ಲ. ಯಾಕಂದ್ರೆ ಒಂದು ಕೀಟ ಬಂದ್ರೆ ಅದನ್ನ ತಿನ್ನಕ್ಕೆ ಇನ್ನೊಂದು ಕೀಟ ಬರ್ತದೆ. ಈಗ ಅಂತರ ಬೆಳೆ ಮಾಡೋದ್ರಿಂದ ನಿಮಗೆ ತನ್ನಿಂತಾನ ಎಲ್ಲ ನಿಯಂತ್ರಣ ಆಗ್ತದೆ. ಮತ್ತೆ ಅದು ಈ ಮನೆಯೊಳಗೆ ಎಲ್ಲರೂ ಕೂಡಿದಾಗ ಹೆಂಗೆ ಎಷ್ಟು ಖುಷಿಯಾಗಿರ್ತೀವಿ, ಹಂಗೆ ಭೂಮಿಯೊಳಗೆ ಎಲ್ಲ ಈ ಥರ ಪೈರುಗಳು ಇದ್ದಾಗ ಆ ಭೂಮಿ ಕೂಡ ನಳನಳಿಸ್ತದೆ ಖುಷಿ ಖುಷಿಯಾಗಿ. ಒಂದು ಕುಟುಂಬ, ಅದು ಜಾಯಿಂಟ್ ಫ್ಯಾಮಿಲಿ ಅಂತೀವಲ್ಲ, ಹಂಗೆ ಆ ಕೃಷಿಯೊಳಗೆ ನೀ 2 ಎಕರೆ ಒಳಗೆ ಜಾಯಿಂಟ್ ಫ್ಯಾಮಿಲಿ ಮಾಡಿದ್ರೆ ಎಷ್ಟು ಜಾಯಿಂಟ್ ಫ್ಯಾಮಿಲಿ ಅದ ನೋಡ್ರಿ. ಅಲ್ಲಿ ಪೇರು ಅದ, ಲಿಂಬು ಅದ, ದಾಲ್ಚಿನ್ನಿ ಅದ, ಲೆವಳೆಸರ, ಕರಿಬೇವು, ಆಮೇಲೆ ಸೊಪ್ಪು, ಕೊತ್ತಂಬರಿ, ಏನು ಪಾಲಕ್, ಮೆಂತೆ, ಪಪ್ಪಾಳಿ, ಕಬ್ಬು ನೋಡ್ರಿ. ಇದು ನಮ್ಮ ರೈತರಿಗೆ ಅರ್ಥ ಮಾಡ್ಕೋಬೇಕು. ನಿಜವಾಗಿ ಕೂಡ ಬಂಗಾರ ಬೆಳಿಬಹುದು, ನಮ್ಮ ಒಂದು ಆಲಸ್ಯವನ್ನು ಮೈ ಕೊಡಿವಿ, ನಾವು ಕೆಲಸ ಮಾಡಬೇಕು. ಏನಂತೀರಿ ಸರ? ಇವು ಒಕ್ಕಲುತನದಾಗವ್ರಿ, ಬೆಳಗ್ಗೆ ಎದ್ರೆ ಈಗೇನೋ ಅಂತ ಅಂತಾರ್ರಿ. ನಾವು ಮುಂಜಾನೆ ಎದ್ದು ಕೂಡ ರೊಕ್ಕ ನೋಡ್ತೇವೆ, ಲಕ್ಷ್ಮಿ ಬರ್ತಾಳೆ ಮುಂಜಾನೆ ಹೇಳ್ಕೊಡ್ದು. ಯಾರೇ ಒಂದು 10 ನಮಗೊಂದು 5 ಮೈಲ್ ಬೇಕು, ಆನಂತರ ಇಲ್ಲ ಅಂದ್ರೆ ಅರ್ಶಿನ ಪೌಡರ್ ಕರೆ ಬರ್ತಾರ್ರಿ. ಒಟ್ಟು ಬೆಳಗ್ಗೆ ಹಿಂಗೆ ಮುಂಜಾನೆ ಎದ್ದು ನಾವು ಮುಖ ತೊಳ್ಕೋದಾಗ ಲಕ್ಷ್ಮಿ ನಮ್ಮ ಮನೆ ಮುಂದೆ ಬಂದಿರ್ತಾವ. ನಾವು ಮಾತ್ರ ಲಕ್ಷ್ಮಿ ನಮ್ಮ ಮನೆ ಮುಂದೆ ಬರ್ತಾರೆ. ಮಕ್ಕಳು ಮಾತ್ರ 8 ಜಾನ್ತನ ಕೆಲಸ ಮಾಡ್ತಾರೆ, ಅವ್ರು ಮತ್ತೆ ಕಾಲೇಜು ಕಲಿತಾರೆ ಎಲ್ಲ ಮಾಡ್ತಾರೆ. ನಾ ಮಾತ್ರ 4ನೇ ಕ್ಲಾಸ್ ಶಾಲೆ ಅಷ್ಟೇ ಕಲ್ತೇನ್ರಿ. ಮಾತ್ರ ಆಕೆ ನಂಗೆ ಭೂಮಿ ತಾಯಿ, ಮಾತ್ರ ಒಂದು ನನಗೆ ಅನ್ನ ಹಾಕೋದು ಭೂಮಿ ತಾಯಿ ಅಂತ ಹೇಳ್ತಾರಲ್ಲ, ಜಗತ್ತಕ್ಕೆ ಅನ್ನ ಹಾಕುವಂತ ಆಕೆ. ಆಕೆ ಬೆಳಿಲಿಲ್ಲ ಅಂದ್ರೆ ಜಗತ್ತು ಅಲ್ಲಾಡ್ತೈತಿ ಹೇಳ್ತಾರೆ. ಹಂಗೆ ನಾವು ಆಕೆ ಮೇಲೆ ಶ್ರಮ ಇಟ್ಟು ಮಾಡಿದ್ರೆ ಸುಮಾರು 3-3.5 ಲಕ್ಷ ರೂಪಾಯಿ, ಈಗ 4 ಲಕ್ಷ ರೂಪಾಯಿ ಮೇಲೆ ಆದಾಯಕ್ಕೆ ಹೋಗ್ಯನ್ರಿ. ಇಷ್ಟು ಮಳೆ ಆಗೈತಿ, ಹಿಂಗಾಗೈತಿ, ನುಕ್ಸಾನ ಆಗೈತಿ, ಆಗುವಂಥ ಪರಿಸ್ಥಿತಿ ಐತಿದ್ರಿ. ಆದರೆ ಈ ಸಲ ಮಳೆ ಆದರೆ ಮುಂದಿನ ಸಲ ನನಗೆ ಕೊಡ್ತಾಳೆ ಅನ್ನೋದು ನನಗೆ ಭಾಳ ಆಸೆ. ಅಂತವಿ 3 ತಿಂಗಳು 4 ತಿಂಗಳದ್ದು 8 ದಿವಸದ ಬೆಳೆ ಮಾಡ್ತೇವ್ರಿ, 15 ದಿವಸದ ಬೆಳೆ ಮಾಡ್ತೇವ್ರಿ, 40 ದಿವಸದ ಬೆಳೆ ಮಾಡ್ತೇವ್ರಿ. ಮತ್ತು ಇದಕ್ಕೆ ನಾವು ಏನೋ ನಾವು ಸಲಹೆ ತೊಗೋಬೇಕಾರೆ ಯಾರು ಬರೋದು ಅಂದಿರಲ್ಲ ಅವ್ರ ತಕ್ಕ ಹೋದಿನಿ. ಮತ್ತು ನನಗೆ ಕೃಷಿ ಮಾಡೋಕ್ಕೆ ಇದು 1 ಎಕರೆದಾಗ ಏನು ಮಾಡ್ತೀಪ್ಪ ತಂದ್ರನ್ನ ನಮ್ಮ ಶ್ರೀಪಾದ ಸರ್ ಇದ್ದರು, ಆನಂತರ ನಮ್ಮ ಚಂದ್ರಶೇಖರ್ ಸರ್ ಇದ್ದರು, ಈಗಾಗಲೇ ಅದಾರ ರೀ, ಅವ್ರು ಹೆಡ್ ಆಗ್ಯಾದ್ರು. ಖರೆ ಅಂದ್ರೂ ಈಗ ಅಲ್ಲಿ ಬಾ ರಾಮಣ್ಣ ಇಲ್ಲಿ ಬಾ ಅಂತಾರೆ. 1 ಎಕರೆದಾಗ ಮಾಡಿದಾಗ ಎಲ್ಲೆಲ್ಲೋ ಮುಂದಿನ ತೊಂಬಂದು ನಮ್ಮ ಹೊಲಕ್ಕೆ ನೋಡಕ್ಕೆ ಕಳಿಸ್ತಾರೆ ಯಾರು ಅಂದ್ರೆ ನಾವು ಆದ್ರೂ ನೇರವಾಗಿ ರೀ ಅವ್ರ ಹೊಲದಾಗ ಬಂದಂಥವ್ರಿಗೆ ನೀವು ಹಿಂಗೆ ಮಾಡಿರಿ, ನೀವು ಹಿಂಗೆ ಮಾಡಿರಿ. ಮೊದಲು ನಾವು ಒಬ್ಬ ಹೂ ಬೆಳಿತೀನಿ ರೀ, ಈಗ ನಮ್ಮ ಊರಾಗ 10 ಮಂದಿ ಹೂ ಮಾಲಿ ಮಾಡ್ತಾರೆ, 10 ಮಂದಿ ಬೆಳಿತಾರೆ. ಆನಂತರ ನಬಾರ್ಡ್ ಪ್ರಾಜೆಕ್ಟ್ ಬಂತು, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, 12 ಜೇನು ಪೆಟ್ಟಿಗೆ ಅದಾವ್ರಿ ನನ್ನ ಹೊಲದಾಗಿ. 12 ಜೇನು ಪೆಟ್ಟಿಗೆ ಅದ ಅಂದ್ರೆ ಹೊನ್ನಾಪುರಕ್ಕೆ ಏನೇ ಕೆಲಸ ಬಂದರೂ ಅಗ್ರಿ ಅವರಾತು, ಆನಂತರ ಅರಸಿಕೆ ಅವ್ರ ಹತ್ರ ನಮ್ ದಾಡದಾರ ಹೊನ್ನಾಪುರ ಕೂಡ್ರಪ್ಪ ಒಳ್ಳೆ ರೈತರದಾರು. ಅವ್ರು ಏನು ಕೊಟ್ಟಿರ್ತಾರು ನನಗಂತ ಏನು ಮಾಡ್ಕೋದಲ್ರಿ, ನನಗೆ ಕೊಡಂತ ಭಗವಂತ ಭಾಳಷ್ಟು ಕೊಡತಾನ್ರಿ, ನನಗೆ ಯಾವ್ದು ಬೇಕಾಗಿತ್ರಿ, ನಾ ದುಡಿತಾನ ನಾ ತಿನ್ಬೇಕು ಇಂಥ ವಿಚಾರದಾಗ ನಾ ಇದೇನ್ರಿ. ನನ್ನ ಊರಿಗೆ ಮಾತ್ರ ಒಂದು ಸುಮಾರು ಒಂದು 160 ಪೆಟ್ಟಿಗೆ ದೇನ್ ಪೆಟ್ಟಿಗೆ ತರಿಸೇನ್ರಿ. ಅದು ಖಾದಿ ಉದ್ಯಮಗಾರ ಅವರಿಂದ ಬಂದವ್ರಿ, ಒಂದು ಮನುಷ್ಯಾಗ 10 ಪೆಟ್ಟಿಗೆ ಕೊಟ್ಟಾರ್ರಿ. ಅಂಥವ್ರಿಗೆ 18 ಜನಕ್ಕೆ ಟ್ರೈನಿಂಗ್ ಕೊಟ್ಟಾರು. ಆದ್ರೆ ನಾವು ಈಗ ಸಾವು ಕೃಷಿ ಒಳಗೆ ಮಾಡ್ಬೇಕಾರ ಯಾವ ಮಾಡ್ಬೇಕು, ಬ್ರಹ್ಮಾಸ್ತ್ರ, ನೇಮಾಸ್ತ್ರ, ಜೀವಾಮೃತ ಇಂಥವೆಲ್ಲ ನಮ್ಮ ಚಂದ್ರಶೇಖರ್ ಸರ್ ಕಲಿಸಿರಾರು. ಇದು ಹಿಂಗೆ ಮಾಡ್ರಿ, ಇದನ್ನ ಹಿಂಗೆ ಮಾಡ್ರಿ, ಹೊಸ ಹೊಸ ತಳಿಗಳನ್ನು ಸೈಂಟಿಸ್ಟ್ಗಳು ಹುಡುಕ್ತಾರೆ, ಅಂದ್ರೆ ನಾವು ಮಾಡ್ತೇವೆ ಅಂತ ನಮ್ಗೆ ಹುಡುಕ್ತಾರೆ. ಅದರಿಂದ ನಮ್ಗೆ ಲಾಭ ಐತ್ರಿ. ಒಂದು ಪಪ್ಪಳ ಗಿಡ ರೀ ಒಂದು 100 ಕಾಯಿ ಹಾಕೈತಿ ಅಂತ, ಒಂದು 20 ರೂಪಾಯಿಗೆ ಒಂದು ಕಾಯಿ ಮಾರಿದ್ರೆ ನನಗೆ 2000 ಒಂದೊಂದು ಪಪ್ಪಳಿ ತೈವಾನ್ ಅಂತೇಳಿ ಅವ್ರ ತಗ ತಂದಿರ್ತಾನು. 20 ರೂಪಾಯೋ 10 ರೂಪಾಯಿ ಮಾರಿದ್ರೆ ನನಗೆ ಒಂದು ಲಾಭ ಐತ್ರಿ. ಅವು 8 ಪೂಟಿ ಪೂಟಿನ ಪೂಟಿ 8 ಪೂಟಿ ಇಟ್ಟೇನು, ಒಂದು 50 ಗಿಡ ಹೆಚ್ಚೇನು ಸರ್. ರಮಣ್ಣ, ಈಗ ನಮ್ಮ ರೈತ ಬಾಂಧವರ ಸವಾಲು ಅಂದ್ರೆ ಈ ಮಣ್ಣಿನ ಗುಣಮಟ್ಟ ಕಾಯ್ಕೊಳ್ಳೋದು. ಇವತ್ತೇನಾಗಿದೆ, ಅವರು ಮಣ್ಣನ್ನು ಏಕ ಬೆಳೆ ಬೆಳೆದು ಬೆಳೆದು ಸವಳು ಜವಳು ಆಗಲಿಕ್ಕೆ ಹತ್ತಿರ ಆದವು, ಅಂದರೆ ಗೊಬ್ಬರ ಹಾಕ್ಲಿಕ್ಕೆ ಅಂದ್ರೆ ಪೀಕ ಬರುದಿಲ್ಲ, ಬರುದು. ಆಮೇಲೆ ಅವರು ಸಾವಯವ ಅಂತೂ ಈಗ ಎಷ್ಟೋ ಕಡೆ ಏನು ಮಾಡ್ಯಾರ, ಈ ದನ ಸಾಕೋದು ಬಿಟ್ಬಿಟ್ಟಾರೆ ಬಿಟ್ಟಾರೆ. ಹಿಂಗಾಗಿ ಏನಾಗಿದೆ, ಅವರಿಗೆ ಸರ್ಕಾರಿ ಗೊಬ್ಬರದ ಮೇಲೆನ ಅವಲಂಬನ ಆಗ್ಯಾರ. ಸಾಕಷ್ಟು ದುಡ್ಡು ಇರ್ತದೆ, ಹಾಕ್ತಾರೆ, ಮತ್ತು ಅಡ್ ಮಳೆ ಬಂತು, ಅದು ಬಂತು, ಇದು ಬಂತು ಅಂಥೇಳಿ ಆಮೇಲೆ ಆ ಭೂಮಿಯೊಳಗೆ ಸತ್ವಿಲ್ಲಲ್ಲ, ಹೀಗಾಗಿ ಸೂಕ್ಷ್ಮ ಸೂಕ್ಷ್ಮಜೀವಿಗಳಿಲ್ಲ, ಮತ್ತು ಸರಿಯಾಗಿ ಹಿಡ್ಕೊಳ್ಳೋದಿಲ್ಲ, ಮತ್ತು ನಾವು ಅಂದ್ಕೊಳ್ಳೋದು ಒಂದು ಆಗೋದು ಒಂದು ಹಿಂಗಾಗ್ಬಿಟ್ಟದು. ಈಗ ನೀವು ಮಣ್ಣಿನ ಹದ ನಿಮ್ಮ ಭೂಮಿಯ ಮಣ್ಣು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ಯಾಕಂದರೆ ನೀವು ಅದನ್ನು ಅಷ್ಟು ಸಜೀವವಾಗಿ ಇಟ್ಟಿರಿ. ಈಗ ಎರೆಹುಳು ಬಗ್ಗೆ ಹೇಳಿದ್ರಿ ನೀವು, ಈ ಮಣ್ಣನ್ನು ಆ ಒಂದು ಜೀವಂತಿಕೆ ತರಲಿಕ್ಕೆ ನೀವು ಏನೇನು ಮಾಡಿದ್ರಿ ಸರ? ಮೊದಲು ಪ್ರಥಮದೊಳಗೆ ಪಟ್ಟಣ ಸೇತಿ ಅಂತ ಒಬ್ಬರು ಇದ್ದರು, ಸಾವ ಕೃಷಿ ಒಳಗೆ ಗದಗ ಕಲಿಬೇಕಂತ ಸಾವ ಕೃಷಿ ಒಳಗೆ ಆತ್ಮಾದಾರವನ್ನು ಟ್ರೈನಿಂಗ್ ಕೊಟ್ಟಿರಿ ನನಗೆ, ಗದಿಗೆ ಕಳಿಸ್ರಿ ನನಗೆ ಅಲ್ಲಿ ಎಚ್ ಕೆ ಪಾಟೀಲ್ ಅವ್ರದ್ದು ಸಾವ ಕೃಷಿನ ಮಾಡ್ಬೇಕು ಅನ್ನೋದ ಒಂದು ಟ್ರೈನಿಂಗ್ಗಳನ್ನು ಆನಂತರ ಮಹಾರಾಷ್ಟ್ರ ಕಳಿಸಿದ್ರು, ಎಲ್ಲೆಲ್ಲೂ ಕಳಿಸ್ರಿ ನಮ್ಗೆ ಆತ್ಮದಿಂದ ಭಾಳಷ್ಟು ಕೆಲಸ ಮಾಡಿಸಾರ್ರಿ. ಅವು ಎಲ್ಲೆಲ್ಲಿ ಏನೇನು ನೋಡ್ಕೊಂಬಂದಿದ್ದೀನಿ ಸರ್, ಭೂಮಿ ಮಣ್ಣನ್ನು ನಾವು 10 ವರ್ಷ ಬೆಳೆಸಿದ್ದನ್ನು 10 ನಿಮಿಷನಾಗ ಹೋಗೈತಿ ರೀ, 10 ವರ್ಷ ಬೆಳೆಸಿದ್ದ 10 ನಿಮಿಷನಾಗ ಹೋಗಂಥ ಪವರ್ಸ್ ಐತ್ರಿ ಭೂಮಿಯಾಗ. 10 ವರ್ಷ ನಾವು ಭೂಮಿ ಫಲವತ್ ಮಾಡಿದ್ರು ಒಂದು 10 ನಿಮಿಷನಾಗ ಹೋಗೈತಿ ರೀ, ಹಂಗೈತಿ ರೀ. ಅದಕ್ಕಾಗಿ ಮೊದಲು ಒಂದು ಪಟ್ಟಣ ಸಿಟಿ ಅಂತಾರೆ, ಬರೀ 1200 ರೂಪಾಯಿದಾಗಿತ್ತು ರೀ ಒಂದು ಎರೆಹುಳು ತೊಟ್ಟಿ, ಈಗಾಗಲೇ 18 ತೊಟ್ಟಿ ಅದಾವ ರೀ ನಿಮ್ಮ ಹೊಲದಾಗ. ಹಾಂ, ಅದನ್ನ ನಮ್ಮ ಹೊಲದಾಗ ಕಸವನ್ನು ರಸ ಮಾಡುವಂಥದ್ದಾಗ ಹೆಂಗೆ ಮಾಡ್ತೀರನ್ನ? ಈ ನಾವು ಏನು ಕಸ ಪ್ಯಾರಲ್ ತಪ್ಪಲ ಹೋದ ಹತ್ರಾಗ ಹೋಗಿತ್ತೇವೆ ರೀ, ಚೆಂಡು ಹೂದಕ್ಕೆ ಹತ್ರಾಗ ಹೋಗಿತ್ತು, ಅತ್ರ ಹಿರಿಬಳ್ಳಿದ ಹತ್ರಾಗ ಹೋಗಿತ್ತೇವೆ, ಇವನ್ನೆಲ್ಲ ಹೋದ ಹತ್ರ ಹೋಗೋದು, ಅದ್ರ ಮಳೆ ಹುಳ ಬಿಟ್ಟರು ಮುಗಿದು ಹೋತ್ರಿ ನಾವು ಎರೆಹುಳ. ಆನಂತರ ನಮ್ಮ ಹೊಲದಾಗ ಈಗ ಬೇಕಾದಲ್ಲಿ ನೋಡ್ಬೋದು ರೀ, ಮೊದಲ ಎಲ್ಲರ ಹೊಲದಾಗ ಏನಿತ್ತು ರೀ, ಮಳೆ ಹುಳ ರೀ ಒಂದು ಹೋಲ್ ಹೊಡಿತೈತ್ರಿ, ಹೋಲ್ ಹೊಡೆದಾಗ ಈಗ ಗಳ್ಯಾಚಕ ಗೊಬ್ಬರ ಹಾಕಿದಾಗ ಸತ್ತು ಹೋಗ್ಬಿಟ್ಟಿದ್ರಿ ಈಗ. ಈಗ ಅವು ಸತ್ತು ಹೋಗ್ಯಾವ ರೀ, ಅದರಿಂದ ಭೂಮಿ ನೀರು ಹಿಡಿತೈತ್ರಿ, ಭೂಮಿ ನೀರು ಹಿಡಿತಿತ್ತು, ಚೆನ್ನಾಗಿ ಬೆಳೆ ಬರ್ತೈತ್ರಿ. ಹೌದು, ಈಗ ಫಲವತ್ತಾರ ಏನು ಮಾಡ್ತಾರೆ, ಕಳ್ಳಾಚೆ ಕೊಡದು ನೀವು ಅಥವಾ ಈ ಸರ್ಕಾರ ಗೊಬ್ಬರದಿಂದ ಆ ಭೂಮಿ ಒಳಗೆ ಆ ಹುಳ ಅನ್ನೋದು ಹೋಗ್ಬಿಟ್ಟೈತಿ, ಎರೆಹುಳ ಅನ್ನೋದು ಹೋಗ್ಬಿಟ್ಟೈತಿ. ಈಗ ನಮ್ಮಲ್ಲಿ ಎಲ್ಲಿ ಬೇಕಲ್ಲಿ ಒಂದು ಸ್ವಲ್ಪ ಹೋಲ್ ಹೊಡೆದ್ರೆ ಸಾಕು, ಅಷ್ಟು ಎರೆಹುಳ ಹೊಂಟೈತಿ ನಮ್ಮಲ್ಲಿ. ಒಂದು ಗುದ್ದಿ ಹೋಲ್ ಹೊಡೆದ್ರೆ ಒಂದು ಎರೆಹುಳ ಕೊಲ್ಲಬೇಕ್ರಿ ನಾವು, ಅದನ್ನು ವಿಚಾರವಾಗಿಯೇ ಮಾಡ್ಬೇಕ್ರಿ ನಾವು. ಹಂಗೆ ಅಷ್ಟು ಮಾಡಿ ಇಟ್ಟೇನ್ರಿ ಅಂದ್ರೆ ಈಗ ನಮ್ಮ ಹೊಲ ಅಂದ್ರೆ ಗೊಬ್ಬರ ಮಾರ್ತಾನೆ, ಹುಳ ಮಾರೋದಲ್ಲ ನಾ, ಯಾಕಂದ್ರೆ ಹುಳ ನನ್ನ ಹೊಲದಾಗ ಇರ್ಬೇಕ್ರಿ. ಹೌದು, ಈ ಟೈಪ್ ಮಾಡಿ ಇಟ್ಟೇನ್ರಿ. ಎಲ್ಲ ಹೊಲ ತುಂಬನ್ನ ಮೊದಲು ಫಲವತ್ತು ಮಾಡೋಕ್ಕಾದ್ರಿ, ಅದು ಸುಮಾರು 2 ಫೂಟ್ದಿಂದ ಮ್ಯಾಲ ಮಣ್ಣು ತಕೊಂಬರ್ತೈತಿ, ಎರೆಹುಳ 2 ಫೂಟ್ದಿಂದ ತೆಳಗಿನ ಮಣ್ಣು ತಗೊಂಬರ್ತೈತಿ, ಮಣ್ಣು ತಗೊಂಬಂದು ಮ್ಯಾಲ ಎತ್ ಬಿಡ್ತೈತಿ. ಹೌದು, ಅಂದ್ರೆ ಕೆಳಗಿನ ಮಣ್ಣು ಫಲವತ್ತಾದ ಮೇಲೆ ಮ್ಯಾಲ ಬರ್ತದೆ, ಮ್ಯಾಲ ಬರ್ತೈತಿ, ಅದಕ್ಕೆ ಬಿಸಿಲು ಬಿಡ್ತೈತಿ, ಬಿಸಿಲು ಬಿಡ್ತೈತಿ, ಭೂಮಿ ಹೂಲಾಗಿರ್ತೈತಿ, ಭೂಮಿ ಮೆದುವಾಗಿ ಇದ್ದಿರ್ತೈತಿ, ಏನ್ ಬೆಳೆದ್ರು ತಾನೇ ಬೆಳಿತೈತಿ, ಏನ್ ಬೆಳೆದ್ರು ಬೆಳಿತೈತಿ, ಅಂದ್ರೆ ಎರೆಹುಳ ಗೊಬ್ಬರ ಹಾಕ್ತವ್ರಿ. ಆನಂತರ ಎರೆಹುಳು ಗೊಬ್ಬರ ಜಿಪ್ಸಮ್ ಇವನ್ನ ಬಿಟ್ಟರೆ ಮತ್ತೊಂದು ಏನು ಹಾಕೋದಿಲ್ಲ ರೀ, ಯಾವ ಔಷಧಗಳನ್ನು ಹೊಡಿದಿಲ್ಲ, ಏನಿಲ್ಲ. ಅದರಿಂದ ನಮಗೆ ಖರ್ಚು ಕಡಿಮೆ ಆಕೈತಿ, ಯಾಕಂದ್ರೆ ಮನ್ಯಾಗ ದುಡಿಯೋಂಥ ಮಕ್ಕಳು ಅದಾರ ರೀ, ಮತ್ತು ನಮಗೆ ಹೊರಗಿನ ತರುವಂಥದ್ದು ಏನಿಲ್ಲರಿ, ನಾವು ಕೊಂಡ ತಂದರೆ ಬೆಲ್ಲ ತರಬೇಕು. ಇಂಥವು ನಾವೇನ್ರಿ ಮೆಣಸಿನಕಾಯಿ ಹೊಲ್ದಾಗ ಬೆಳಿತೈತಿ, ಮೆಣಸಿನಕಾಯಿ ಕಷಾಯ ಮಾಡೋಕೆ ಹೊತ್ತರಾಗನೇ ಇರ್ತೈತಿ ರೀ. ಆನಂತರ ಸೋಲಾರ್, ಈಗ ಯಾವುದೋ ಹುಳ ಬರ್ಬೇಕಂದ್ರೆ ಸೋಲಾರ್ ಲೈಟ್ ಮಾಡ್ಕೊಂಡಿರು ನಾವು, ಬರೀ 200 ರೂಪಾಯಿ ಬಲ್ಲದಿಂದ ಸೋಲಾರ್ ಲೈಟ್ ಮಾಡ್ತಾನೆ ರೀ, ಅದ್ರೆ ಆಕರ್ಷಣೆ ಮಾಡ್ತಾವೆ. ಅದ್ರದ್ದು ಸೋಲಾರ್ ಅಂದರೆ ಹೊತ್ತು ಮುಂಚೆ ನಾವು ಅದನ್ನು ಹಾಕಿದ್ರೆ ತರಕಾರಿ ಬೆಳೆಯೋದು, ಈಗ ನಾವು ಒಬ್ಬನ ಹೆಚ್ಚಿನ ಅಂದ್ರೆ ರೀ 60 ಮುಂದೆ ಚಾರ್ಜರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಮುನಿಗೆ ಒಂದು 5-6 ಕಡೆ ಕಟ್ಬಿಡೋದು, ಒಂದು ಬುಟ್ಟಿ ಇಟ್ಬಿಡ್ತಾರೆ. ಅದ್ರ ಅದ್ರ ಅವು ಏನು ತತ್ತಿಟ್ಟು ಅಂತ ಹೋಗುವಂಥ ಹುಳುಗಳಿರ್ತದ, ಅದ್ರೊಳಗೆ ಬೀಳ್ತೈತಿ. ಹೌದು, ಅದೇ ನೀರಾಗ ಬಿದ್ದು ಆ ತತ್ತಿ ಇಡುವಂಥ ಶಕ್ತಿ ಕಡಿಮೆ ಆಗ್ತೈತಿ, ಅದಕ್ಕೆ ರೋಗ ಬರೋದು, ಹುಳ ಹುಟ್ಟೋದು ಕಡಿಮೆ ಆಗಿರ್ತದೆ. ಆ ಹುಳವನ್ನು ಆಕರ್ಷಣೆ ಮಾಡಿ ದೀಪ ಇರೋದ್ರಿಂದ ದೀಪ ಇರೋದ್ರಿಂದ ಹುಳ ದೀಪ ಸುತ್ತಮುತ್ತ ದೀಪ ಸುತ್ತ ಬೀಳ್ತೈತಿ, ಅದಕ್ಕೆ ಬೆಳಕಿಗೆ ತಳಗ ಬೀಳ್ತೈತಿ, ಬಿಟ್ಟಾಗ ಬೀಳ್ತೈತಿ ನೀರಾಗ. ಆ ಅಂಥವುಗಳನ್ನು ವಿಜ್ಞಾನಿಗಳು ಒಂದು ಸ್ವಲ್ಪ ಕೊಟ್ಟಾಳದಾಗ ಅವು ನಮ್ಮಲ್ಲಿ ನಾವು ಒಂದೊಂದು ಪೂರೈ ಮಾಡ್ಕೊಂಡು, ಈಗ ಒಂದು ಸೋಲಾರ್ ತೊಗೊಬೇಕಂದ್ರೆ 20-22,000 ರೂಪಾಯಿ ಬೇಕು ಸರ್, ಮತ್ತು 200 ಅಂದ್ರೆ 8 ಬಲ್ ತಂದ್ರೆ ಸಾಕ್ರಿ, 1,000 ರೂಪಾಯಿದಾಗ ಮುಗಿತು. ಇಂಥ ಕಾರ್ಯಕ್ರಮಗಳನ್ನು ಅದಕ್ಕಾಗಿ ಖರ್ಚು ರೈತರಿಗೆ ಹೆಚ್ಚು ಕಡಿಮೆ ಬರತೈತ್ರಿ, ಗೊಬ್ಬರ ನಮ್ಮದೈತ್ರಿ, ಆನಂತರ ಔಷಧ ನಾವು ತಯಾರು ಮಾಡ್ಕೋತೇವೆ, ಎಲ್ಲ ಇರೋದ್ರ ನಮ್ಮ ತಕ್ಕ ಐತ್ರಿ, ಮತ್ತು ಖರ್ಚು ಬರೋದಿನ ಏನ ಕಳೆದ ಖರ್ಚು ಇರೋದ್ರಿ, ನಾವೇನು ಮಾಡ್ಬೇಕು ಕಳೆ ಒಂದ ತೆಗಿಬೇಕು. ಇಂಥ ಖರ್ಚುಗಳನ್ನು ಕಳೆ ತೆಗಿಯಾಕು, ಇಲ್ಲಿ ಬೆಳೆ ಇರ್ತೈತಿ, ಇಲ್ಲಿ ಬೆಳೆ ಇರ್ತೈತಿ, ನೀವು ಕೃಷಿ ಭೂಮಿಯೊಳಗೆ ನೆಲದಾಡ್ತಾ ಇದ್ದೀರಿ. ಖುಷಿ ಆತು. ಆಮೇಲೆ ರಾಮಣ್ಣ, ಈಗ ನೀರಿಂದ ಹೆಂಗ್ ಮಾಡ್ತೀರಿ? ಯಾಕಂದ್ರೆ ಈಗ ಮಳೆ ಬಹಳ ಆತು, ಒಂದೊಂದ್ಸರಿ ಮಳೆನೂ ಬರುದಿಲ್ಲ, ನೀರಿನ ನಿರ್ವಹಣೆ ಮಾಡ್ಬೇಕಲ್ಲ. ನಾ ಹಿಂದೆ ಸೋಮನಳ್ಳಿ ಸಸಿ ಒಬ್ರು ನನಗೆ ಗೊತ್ತು, ಅವ್ರ ಹೊಲಕ್ಕೆ ನಿಮ್ಮಂಗನ ಅವರು ಸಮಗ್ರ ಕೃಷಿ ಮಾಡ್ತಾರ, ಅವರು ಕೃಷಿ ಹೊಂಡ ಮಾಡ್ಕೊಂಡಾರ, ಅಲ್ಲಿ ಮೀನು ಸಾಕಾಣಿಕೆ ಮಾಡ್ತಾರ. ಆಮೇಲೆ ಈಗ ವೇಸ್ಟ್ ಇರ್ತತ್ಲ ಹೊಲದೊಂದು, ಅದನ್ನೆಲ್ಲ ಹೊಂಡಕ್ಕೆ ಹಾಕ್ತಾರ, ಅದನ್ನ ಮೀನು ತಿಂತಾವು. ಮೀನದ ವೇಸ್ಟ್ ಇರ್ತತ್ಲ, ಅದು ಮತ್ತೆ ಹೊಳ್ಳಿ ಗೊಬ್ಬರ ಆಗಿ ಹೊಲಕ್ಕೆ ಬರ್ತೈತಿ. ಸರ್, ನಾನು ಮಾಡಿದ್ನಿ ಅವರು. ಹಾ, ಅಂದ್ರೆ ನೀರಿನ ನಿರ್ವಹಣೆಗೆ ಕೃಷಿ ಹೊಂಡ ಬೇಕಾ? ಹೆಂಗ ನೀವೇನ್ ಮಾಡಿದ್ರಿ? ನಾವೊಂದು ಮಾಡಿದ ಸರ್, ಕೃಷಿ ಹೊಂಡ ಆಯ್ತ್ರಿ, ಮೀನು ಸಾಕಾಣಿಕೆ ನಿಂತ್ನಂದ್ರಿ. ಈಗ ಅಲ್ಲಿ ನಮ್ಮಲ್ಲಿ ಬಾಜುಕ ಒಬ್ರು ಕಬ್ಬು ಕಡ್ಯಾಕ ಬಂದ್ರಿ, ಕಬ್ಬು ಕಡ್ಯಾಕ ಬಂದು ಮಕ್ಳಿಗೆ ಅನಾಹುತ ಆಗಕೈತ್ರಿ. ಅನಾಥನ ಈ ಕೃಷಿ ಹೊಂಡ ತಕ್ಕೊಂದೇನ್ರಿ, ಈ ಮಳೆಗಾಲಕ್ಕೆ ಏನು ಮಾಡ್ತೇನೆ ರೀ, ಮಳೆಗಾಲಕ್ಕೆ ಬಿಡ್ತೇನೆ ರೀ, ಬ್ಯಾಸಿಗೆ ಒಂದು ಗಿಡದ ಬುಡ್ಕೊ ಮಾಡ್ಕೊಂದೇನ ನಾನು. ನನ್ನ ಅಂಡ್ರದಾಗ ಒಂದು ಕೃಷಿ ಹೊಂಡ ಮಾಡ್ಕೊಂಡಿ, ಒಂದು ಮಾಡ್ಕೊಂದೇನ್ ರೀ ಅಂಡ್ರದಾಗ. ಈಗ ಬ್ಯಾಸಿಗೆಲ್ಲ ಏನು ಮಾಡ್ತೇನೆ ರೀ, ಮಳೆಗಾಲಲ್ಲ ಅದ್ರ ಓದ್ ಕಸ ಹೋಗಿತ್ತೇನೆ ರೀ, ಅದ್ರ ಓದ್ ಕಸ ಹೋಗಿತ್ತೇನು. ಆನಂತರ ಬ್ಯಾಸಿಗೆ ಅದನ್ನು ತಕೊಂಡ್ಬಿಡ್ತೇನೆ ರೀ, ತಕ್ಕೊಂಡು ತಡಪತಿ ಹಾಕೋತೇನೆ ರೀ. ಅಂದ್ರೆ ಈ ರಾತ್ರಿ ಟೈಮ್ದಾಗ ಕರೆಂಟ್ ಕೊಡ್ತಾರೆ ಸರ್. ಹೌದು, ಕರೆಂಟ್ ಕೊಟ್ಟಾಗ ಏನೋ ಹುಳ ಬಿಟ್ಟು ಅದನ್ನೇನು ಮಾಡೋದಿಲ್ಲ. ಆನಂತರ ಅದನ್ನ ಏನು ಮಾಡ್ತಾನು, ಆ ನೀರು ಅದಕ್ಕೆ ಡ್ರಿಪ್ ಮಾಡ್ಕೋತಾನೆ ರೀ, ಡ್ರಿಪ್ ಮಾಡ್ಕೊಂಡ ಬ್ಯಾಸಿಗೆ ಟೈಮ್ ಹಾಸ್ಕೋತಾನೆ. ಮೀನು ಸಾಕಾಣಿ ಮೀನ ಹಿಡಿಯಕ್ಕೆ ಹೋಗಿ ಬಿದ್ದ್ರಿ, ಹಿಂಗಾಗಿ ಅದನ್ನು ತೆಗ್ದನ್ರಿ. ಈಗ ನೀರು ಸಂಗ್ರಹಣೆ ಮಾಡ್ಕೊಳಕೊಂದು ಐತ್ರಿ ನನಗೆ. ಆನಂತರ ಒಂದು ಟ್ಯಾಕಿಗಳು ಕಡ್ಕೊಂಡು ಇನ್ನು ಬ್ಯಾಸಿಗೆ ಅದನ್ನ ತಡಪತಿ ಹಾಕೋತಾನೆ ರೀ. ಆನಂತರ ಎಲ್ಲ ಡ್ರಿಪ್ ಲೈನ್ ರೀ, ಬೋರ್ ಐತೆ, ಬೋರ್ ಐತ್ರಿ, ಬೋರ್ಗಲ್ ಐತ್ರಿ. ಎಷ್ಟು ಬರ್ತದೆ ನೀರು? ಒಂದು 2 inches ಬರ್ತೈತೆ ಸರ್. 2 inches ನೀರು? ಹಾಂ, 2 inches. 2 inches ಐತ್ರಿ, ಎಲ್ಲ ಡ್ರಿಪ್ ಲೈನ್ ಸಿಗ್ತೀನಿ ರೀ. ಈಗ ರಮಣ್ಣ, ನೀವಿಷ್ಟು ಯಶಸ್ವಿಯಾಗಿ ಕೃಷಿ ಮಾಡಿರಿ, ಮೊದಲಿಂದ ಕತೆ ತೊಗೊಂಬರೋಣ. ಯಾಕಂದ್ರೆ ನಿಮ್ಮ ಅಪ್ಪಾಜಿ ಕಾಲದಾಗಿಂದ, ಯಾಕಂದ್ರೆ ನೀವೆಲ್ಲ ನೌಕರಿ ಮಾಡೋರು ಮೊದಲು, ಹೌದಿಲ್ಲ? ಅಪ್ಪಾಜಿ ಪಂಚಾಯತ್ ಬರ್ಬೇಕಾರ, ಪಂಚಾಯತ್ ಒಳಗೆ ಕೆಲಸ ಮಾಡ್ತಿದ್ರಿ, ಅವಾಗ ನಿಮ್ಮ ಭೂಮಿ ಹೆಂಗಿತ್ತು? ಆಮೇಲೆ ನೀವು ಬರ್ಬೇಕಾರ ಏನೇನು ಸವಾಲು ಬಂದವು? ಹೆಂಗೆ ಈ ಕೃಷಿ ಭೂಮಿಯನ್ನು ಈ ರೀತಿ ನೀವು ಯಶಸ್ವಿ ಭೂಮಿಯನ್ನಾಗಿ ಮಾಡಲಿಕ್ಕೆ ನಿಮ್ಗೆ ಹೆಂಗೆ ಸಾಧ್ಯ ಆಯ್ತು, ಅದು ಒಂದು ಕತೆ ಹೇಳ್ರಲ್ಲ. ಸರ, 2002 ನಮ್ಮ ತಂದೆಯವ್ರು ತಿರ್ಕೊಂಡ್ರಿ, ಆಗ ನಾ ಪಂಚಾಯತ್ ಒಳಗೆ ಅವು ಕೆಲಸಗಳು ಮಾಡ್ತೀನಿ ರೀ. ಆ ಪಗಾರಕ್ಕಾಗಿ ನಾನು ಹಂಗ ಮಾಡ್ಕೋತಿರ್ತೀನಿ. 2002 ತಂದೆಯವ್ರು ತಿರ್ಕೊಂಡಾಗ ತಮ್ಮ ಇನ್ನೂ ಸಾಲಿಗೆ ಹೋಗಿದ್ರಿ. ಆ ವಿಚಾರದಾಗ ಭೂಮಿ ಮಾಡ್ಯಾರ ಇಲ್ಲ ರೀ, ತಂದೆಯವ್ರು ಒಂದು ಮಾತು ಮಾತಾಡ್ರಿ, ಕೃಷಿ ಮಾಡಿದ್ರೆ ಒಳ್ಳೆಯದು ಅಂತ, ಕೃಷಿ ಮಾಡ್ಬೇಕು, ಒಳ್ಳೆ ಆಗಿರ್ಬೇಕು, ಹೆಸರು ಬರುವಂಥದ್ದು ಮಾಡ್ಬೇಕು ಅಂತ ಅಂದಿರಿ. ಆನಂತರ ನಮ್ಮ ತಂದೆಯವರು ಅಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ ರೀ, ಅವ್ರು ಮುಳುಗಡೆ ಪ್ರದೇಶ ಆಗಿ ಬಂದು ಹೊನ್ನಾಪುರ ಇಲ್ಲಿ ಬಂದೆವ್ರು ನಾವು 72, ಈಗ 50 ವರ್ಷನೇ ಬತ್ತರಿ. ಅಲ್ಲೇ ನಮ್ಮಲ್ಲಿ ಪ್ಯೂರು ಇರ್ತೀರ, ಅಲ್ಲಿ ಪ್ಯೂರು ಮಾರೇ ನಮ್ಮನ್ನು ನಮ್ಗೆ ಇದಾಗ ಮಾಡ್ತಾರೆ. ನಮ್ಮ ಹೊಲದಾಗ 2 acres ಪ್ಯೂರು ಇತ್ತು ರೀ. ಅಲ್ಲಿ ನೀವು ಸಾಲಿ ಕಲಿತ್ರಿ? ಇಲ್ರಿ, ಅಲ್ಲಿ ನಾವು ಒಂದೇ 6 ವರ್ಷ ಇದ್ದೀರಿ. ಪೇರು ತಿನ್ಕೊಂತ ಪೇರು ಇಳುವರಿಯಿಂದ ನಿಮಗೆ ಸಾಲಿ ಕಲ್ಸಕ್ಕಾಗ್ತ ನೀವು ವ್ಯಾಪಾರಿ? ಹಾಂ, ನಮ್ಮ ಪೇರು ಅಲ್ಲಿ ನಾವು ಏನು ನೋಡಿದ್ರು, ನಮ್ಮ ತಂದೆಯವ್ರು ಮಾಡಿದ್ವಿ, ಊರಾಗ ಯಾರು ಮಾಡಿಲ್ಲ ಪೇರು ರೀ, ನಾನೊಬ್ನು ಮಾಡಿದ್ದೆ. ನಮ್ಮ ತಂದೆ ನಿಮ್ಗೆ ಅನಿಸ್ತು ನಾನು ಪೇರು ಮಾಡ್ಬೇಕು ಅನ್ನೋದು ಆಸೆ ಒಳಗೆ ನಾವು ಒಂದು ಪೇರು ಮಾಡಿ ಅಂತ ಸರ್. ಯಾಕಂದ್ರೆ ನಮ್ಮ ತಂದೆಯವ್ರು ಹೇಳಿದ ಪ್ರಕಾರ, ಯಾಕಂದ್ರೆ ನಾ ಹೆಸರು ಗಳಿಸ್ಕೋಬೇಕು, ನಮ್ಮ ಯೂನಿವರ್ಸಿಟಿ ಒಳಗೆ ಸರ್ಟಿಫಿಕೇಟ್ ನಮ್ಮದು ಈಗ ನನಗೆ ಕೊಡ್ತೇನೆ ಅಂತೀರಿ, ಪ್ರಶಸ್ತಿ ಬಹುಮಾನ ನನ್ನ ಹೆಣ್ಮಗಳಿಗೆ ಕೊಡ್ರಿ. ಯಾಕಂದ್ರೆ ನಾ ಮಾಡೋಕ್ಕಿಂತ ಹೆಚ್ಚು ಹೆಣ್ಮಗಳು ಮಾಡ್ತಾಳ್ರಿ, ನಮ್ಮ ಮನೆಯವರು ಅಥವಾ ನಮ್ಮ ಮಕ್ಕಳು ಆತ್ರಿ ಕೆಲಸ. ಯಾವ ಪ್ರಶಸ್ತಿಗಳನ್ನ ನಮ್ಮ ಹೆಣ್ಮಕ್ಳಿಗೆ ಕೊಡಿಸ್ತಾನ್ರಿ, ನನಗೇನು ಕೊಡಬೇಡ್ರಿ. ಯಾಕಂದ್ರೆ ಮಾಡುವಂಥವ್ರ ಕೆಲಸ ಅವ್ರ, ನಾ ಏನು ಮಾಡುವ, ನೀರು ಹಾಸ್ಬೋದು, ಏನು ಮಾಡ್ಬೋದು, ಇದನ್ನು ಕಟಾವು ಮಾಡ್ಬೋದು, ಏನು ಮಾಡ್ಬೋದು, ಕಳೆ ತೆಗಿಯವ್ರವ್ರಿ, ಇಂಥ ಕೆಲಸಗಳನ್ನು ಅವರು ಮಾಡ್ತಾರ್ರಿ. ಅದಕ್ಕಾಗಿ ಅವರಿಗೆ ಪ್ರಶಸ್ತಿ, ಯೂನಿವರ್ಸಿಟಿ, ಧಾರವಾಡ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ್ರಿ, ತಾಲೂಕಾ ಪ್ರಶಸ್ತಿ ಆಗಿದಾವ್ರಿ, ಇಂಥವೆಲ್ಲ ಪ್ರಶಸ್ತಿಗಳ ಹೆಣ್ಮಕ್ಳಿಗೆ ಒಪ್ಪಿಸ್ತೇನೆ ರೀ. ರಮಣ್ಣ, ಈಗ ನೋಡ್ರಿ ಎಷ್ಟು, ಯಾಕಂದ್ರೆ ಇಡೀ ಕುಟುಂಬನ ನೀವು ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಮ ತಮ್ಮ ಕೂಡ ನಿಮ್ಗೂ ಬಹಳ ಸಾಮರಸ್ಯವಾಗಿ, ಯಾಕಂದ್ರೆ ಇವತ್ತು ರೈತರನ್ರಿ ಯಾರನ್ರಿ, ಇವತ್ತು ಒಂದು ಸಂಬಂಧಗಳ ಸುಧಾರಣೆ ಅನ್ನೋದು ಬಹಳ ಕಷ್ಟ ಐತಿ. ಇವತ್ತು ಸಾಕಷ್ಟು ಬದಲಾವಣೆ ಆಗೈತಿ, ಒಬ್ರಿಗೊಬ್ರು ಮನಸ್ಸಪ್ಪ ಬರ್ತಾವು, ಹಿಂಗಾಗಿ ಬೇರೆ ಬೇರೆ ಆಗ್ಬಿಡ್ತಾರೆ, ಹಿಂಗಾಗಿ ಬೇರೆ ಆದಾಗ ಶಕ್ತಿ ಬೇರೆ ಬೇರೆ ಆಗ್ಬಿಡ್ತೈತಿ, ಹಿಂಗಾಗಿ ಅವರು ಶಕ್ತಿ ಕುಂಠಿತ ಆಗ್ತದೆ. ನೀವೇನು ಮಾಡಿರಿ, ಅಣ್ಣ ತಮ್ಮ ಕೂಡಿದಿರಿ, ಅಣ್ಣ ತಮ್ಮ ಎಲ್ಲರೂ ಕೂಡ ನೀವು ಅದರೊಳಗೆ ಬದುಕು ಕಾಣಲಿಕ್ಕೆ, ದುಡ್ಡು ಅಷ್ಟೇ ಅಲ್ಲ, ನೀವು ಏನು ಬೇಕಾದ್ರೂ ನಿಮಗೆ ಸಿಗುತ್ತಲ್ಲ ಅಲ್ಲಿ. ಮಕ್ಕಳಾದ್ರೂ ಒಂದೇ ಗುಟ್ಟಿನಾಗ ಇದೇವೆ ರೀ, ತಮ್ಮರಾದ್ರೂ ಒಂದೇ ಗುಟ್ಟಿನಾಗ ಇದೇವೆ ರೀ, ಯಾವ್ದು ಕೆಲಸ ಮಾಡ್ಬೇಕು ಅನ್ನೋದು ನಾವು ಇದನ್ನು ಮೇವು ಮಾಡಕತ್ರ ಅವರು ಆ ಮಕ್ಕಳಾದ್ರೂ ಕೆಲಸ ಮಾಡ್ತಾರೆ ರೀ. ಈಗ ಮತ್ತೆ ಈಗಾಗಲೇ ಟೊಮೆಟೊ ಹೆಚ್ಚಾಯ್ತೇವೆ ರೀ, ಇವತ್ತು ಟೊಮೆಟೊನ ಊಟನೂ ಹೊಡೆದಿದ್ರು ಅದಕ್ಕೆ. ಹಂಗಾಗಿ ಒಂದೊಂದು ಕೆಲಸಗಳನ್ನು ಒಬ್ಬೊಬ್ರು ನೇಮಾಕಿ ಮಾಡ್ಕೋತೀವಿ. ಈಗ 4 ಮಕ್ಕಳು ಮಾಲಿ ಮಾಡ್ಬೇಕಂದ್ರೆ ಈಗ ತಕ್ಷಣ ರೀ, ಒಬ್ರು ಹೂ ತಂದು ಕೊಡ್ತಾನೆ ರೀ, ಅವ್ನು ಸಾಲಿಗೆ ಹೋಗ್ಕಾನ ಮಗ ಒಬ್ಬ, ಅವ್ನು ತಂದು ಕೊಟ್ಟ ಹೋಗ್ಬೇಕು ಸಾಲಿಗೆ ರೀ. ಮುಂಜಾನೆ ಅದು ಅವ್ರು ಬಡ ಬಡ ಬಂದವ್ರನ್ನ 4 ಮಂದಿ ಒಬ್ಬೊಬ್ರು ಮಾಲಿ ಹಿಡಿದ್ರಂದ್ರೆ ಬಡ ಬಡ ಸುಚ್ಚೆ ಬಿಡ್ತಾರೆ. ಅದಕ್ಕೆಲ್ಲ ಇದ್ ಮೇಲೆ ರೆಡಿ ರೀ. ಯಾವುದೇ ಕೆಲಸಗಳನ್ನ ಅವ್ರ ಕಾಲೇಜಿಂದ ಬಂದ್ರಂದ್ರೆ ನಾವು ತರಕಾರಿ ಹರ್ಕೊಂಬಂದು ಮನ್ಯಾಗ ಇಟ್ಟಿರ್ತೀವಿ ರೀ, ಅವ್ರು ಊರಾಗ ಹೋಗಿ ಮಾರಿ ಬರ್ತಾರೆ. ಮತ್ತು ನಮ್ಮ ತರಕಾರಿ ಅಂದ್ರೆ ಸಾವಕ್ರಿ ತರಕಾರಿ ನಮ್ಮದು ಮಾರಾಟ ಆಗೋರಿಗೆ ಯಾವುದು ಮಾರಾಟ ಆಗೋಲ್ಲ. ಯಾಕಂದ್ರೆ ಊರಾಗ ವಾರದಾಗ ಒಂದ್ಸಲ 2 ಸಲ ಹೋಗ್ಲಿಲ್ಲ ಅಂದ್ರೆ ಮಂಗಳವಾರ ಸಂತಿ ಒಂದು ಮಾಡ್ತೇವ್ರಿ ಅಂದ್ರೆ ನಡಕ್ಕೆ ಅವ್ರು ಆಯ್ತಾರದ ಹೋಗ್ಲಿಲ್ಲ ಅಂದ್ರೆ ನೀವು ಯಾಕೆ ಬರಲಿಲ್ಲ, ಏನು ಅಲ್ಲಿ ಹೋಗಿನ ಸ ಕಾಲೇಜ್ ಹೋಗಿ ಆಯ್ತಾರ ಅಲ್ಲಿ ಕಾಲೇಜ್ ಹೋಗಿ ಮಕ್ಕಳನ್ನ ಕೇಳ್ತಾರೆ ಕ್ವಶನ್ ಆಗ್ತಾರೆ. ಅಂದ್ರೆ ನಮ್ಮ ತರಕಾರಿ ಮಂಗಳವಾರ ಇಲ್ಲ ಅಂದ್ರೆ ಒಂದು 5,000 ರೂಪಾಯಿ ಅಲ್ಲಿ ಊರಾಗ ಸಂತಿ ಆಕೈತಿ. ಯಾವುದೇ ಹೀರಿಕಾಯಿ ಆಯ್ತು ಅರಸಿನ ಪುಡಿ ಆಯ್ತು ಎಲ್ಲ ಮಾರಾಟ ಮಾಡ್ತೇವೆ ಅಲ್ಲಿ ಜಾಗದ ಮೇಲೆ. ಊರಾಗ ಗುರುವಾರ ಯಾವಾಗ ಸಾಲಿ ಸೂಟಿ ಹಾಕಿತ್ತು ಮಕ್ಕಳು. ರಾಮಣ್ಣ ನಂದನವಾಡಿ ಅವರ, ಇವತ್ತು ನಮ್ಮ ರೈತರಿಗೆ ಮತ್ತೊಂದು ಸವಾಲು ಅಂದರೆ ನಾವು ಉದ್ದಿಮೆ ಅಲ್ಲ ಅಂತ ಕೊತಾರೆ, ಅಂದರೆ ನಾವು ಬೆಳೆಯೋರು ಇನ್ನೊಬ್ರು ಬಂದು ನಮ್ಗೆ ರೊಕ್ಕ ಕೊಡ ಅಂತಾರೆ, ಯಾರು ಕೊಡ್ತಾರೆ ರೀ? ಈಗ ನಮ್ಮದು ಮಾರಾಟ ಮಾಡೋ ಒಂದು ಕಲೆ, ಅದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಈಗ ನೋಡಿ ಎಷ್ಟು ಚೆಂದ ಮಾಡ್ತೀರಿ ನೀವು, ನೀವೇ ಹೋಗಿ ನಿಮ್ಮ ಕುಟುಂಬದವ್ರು ಹೋಗಿ ಮಾರಾಟ ಮಾಡ್ತೀರಿ, ಯಾರು ಮಧ್ಯವರ್ತಿಗಳಿಲ್ಲ, ಇದು ಹೆಂಗೆ ಎಲ್ಲರೂ ಮಾಡೋಕ್ಕಾಗತ್ತೇನು? ಇದು ಮಾಡೋಕ್ಕೆ ಹಾಕಿ ಸಾಧ್ಯ ಆಕೈತೆ ರೀ. ಅದಕ್ಕೆ ನಾವು ನಮ್ಮ ಶರೀರವನ್ನು ಅದಕ್ಕೆ ನಾವು ಇದ ಮಾಡ್ಕೋಬೇಕು ರೀ. ನಾವು ಮಾಡಾಗಲಿ ಅಕ್ಕ, ನಾ ಬಿಡಲಿ ಅಕ್ಕ, ನಾ ಮಾಡಲಿ ನಾ ಬಿಡಲಿ ಅನ್ನೋದು ನಮ್ಮಲ್ಲಿ ಹೆಮ್ಮೆ ಬರಬಾರ್ದು ರೀ ಸರ್. ಅಂದ್ರೆ ನಾವು ಎಲ್ಲದಕ್ಕೂ ಕೆಲಸ ಆದ್ರೂ ನಾವು ತಯಾರಾಗಿರ್ಬೇಕು ರೀ. ಅಂದ್ರೆ ಅದು ನಮಗೆ ನಮಗೆ ಆ ಲಾಭ ನಮಗೆ ಇರ್ತೈತಿ ಸರ್, ಆ ಲಾಭ ನಮಗೆ ಬಂದೇ ಬರ್ತೈತಿ ರೀ. ಅದು ಈಗ ಈ ಥರ ಸಣ್ಣ ಸಣ್ಣ ಇದ್ರೊಳಗೆ ಈ ಥರ ನೀವು ಬಹಳ ಬಹು ಬೆಳೆ ಬೆಳಿತೀರಿ, ಸ್ವಲ್ಪ ಸ್ವಲ್ಪ ಆದ್ರೂ ಭಾಳ ಬೆಳಿತೀರಿ. ಬೆಳೆದಾಗ ಭಾಳ ವಿಧ ಇದ್ದಾಗ ಈಗ ವಾಟ್ಸಪ್ ಬಂದವ್ರಿ, ಸೋಮನಹಳ್ಳಿ ಸಸಿ ಹೆಂಗೆ ಮಾಡ್ತಾರೆ ಅವ್ರೇನು ಮಾಡ್ತಾರೆ, ವಾಟ್ಸಪ್ನಿಗೆ ಮೆಸೇಜ್ ಕಳಿಸ್ತಾರೆ. ನಮ್ಮ ಈಗ ನಾಟಿ ಶೇಂಗಾ ಬಂದವ ನಮ್ಮ ಹೊಲದಾಗ, ಯಾರು ಬೇಕಾದ್ರೆ ನೀವು ಆರ್ಡರ್ ಮಾಡ್ಬೋದಂತೆ, ಅವ್ರು ತಾವ ಬಂದು ತೊಗೊಂಡೋಗ್ತಾರೆ. ಆದರೆ ಈ ಬದಲಾವಣೆ ಸಾಮಾಜಿಕ ಜಾಲತಾಣದಲ್ಲ ಮೊಬೈಲು, ನೀವು ದೊಡ್ಡ ಮೊಬೈಲ್ ತೊಗೊಳ್ರಿ, ಅದರೊಳಗೆ ವಾಟ್ಸಪ್ ಗ್ರೂಪ್ ಮಾಡ್ಕೊರಿ, ಅದರೊಳಗೆ ನೀವು ಕಳಿಸಿದ್ರಂದ್ರೆ ನೀವು ಹೋಗ್ಬೇಕಾಗಿಲ್ಲ, ತಾವು ಬಂದು ತೊಗೊಂಡೋಗ್ತಾರೆ ಅಥವಾ ಅಲ್ಲಿ ಹೋಗಿ ನೀವು ಕೊಟ್ಟು ಬರೋಕ್ಕೂ ಬರ್ತದೆ, ಅದು ಇರ್ತದೆ. ಈಗ ಎಷ್ಟೋ ಮಂದಿ ಹೆಂಗೆ ಮಾಡ್ತಾರೆ, ನಮ್ಮ ರೈತ ಬಾಂಧವರು ಈಗ ಮಾರುಕಟ್ಟೆ ಮಾಡಬೇಕು ಅಂತಂದ್ರೆ ಇವತ್ತು ಒಂದು ಬೆಳೆ ಬೆಳೀತಾರೆ, ಆಮೇಲೆ ಹೋಗಿ ಮಾರುಕಟ್ಟೆಗೆ ಹಾಕ್ತಾರೆ, ಅವಾಗ ಏನಾಗ್ತದೆ, ಇವತ್ತು ರೇಟ್ ಇಲ್ಲರೆ ನಾಳೆ ಬರ್ರಿ ಅಂತಾರೆ. ಅಂದ್ರೆ ನೀವು ಹೇಳಿದ್ರಲ್ಲ ಕಣ್ಣು ಮುಚ್ಚಾಲ ಆಟ ಆಗ್ತದೆ, ಅವಾಗ ಏನಾಗ್ತದೆ ಅವ್ರು ಬೇಕಾದ ರೇಟ್ ಸಿಗೋದಿಲ್ಲ, ಮತ್ತೆ ಕಡೆಗೆ ಬರ್ಬೇಕಾದ್ರೆ ಕಡೆಗೆ 5,000-6,000 ಹಿಂಗೆ ಇಟ್ಕೊಂಡ್ಬರ್ತಾರೆ. ಆ ತೊಗೊಂಡು ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಭಾಳ ಮಂದಿಗೆ ರೈತರಿಗೆ ಸಮಸ್ಯೆ ಅದ, ಎಲ್ಲೋ ಅಪರೂಪ ಚಲೋ ಲಾಭ ಮಾಡ್ಕೊಳ್ಳೋರು ಇದ್ದಾರೆ ಇಲ್ಲ ಅನ್ನಂಗಿಲ್ಲ. ಆದರೆ ಈ ಮಾರುಕಟ್ಟೆ ಒಂದು ಶಾಣೆತನ ಐತಲ್ಲ, ಹೆಂಗೆ ಬೆಳೆಸ್ಕೋಬೇಕು ನಮ್ಮ ರೈತ ಬಾಂಧವರು ಹೇಳ್ರಿ? ಸರ್, ನಾವು ಏನು ಮಾಡಿರ್ತ ವಸ್ತುಗಳನ್ನು ಅದನ್ನು ನಾವು ಅದನ್ನು ಮಾರಾಟ ಮಾಡ್ಬೇಕ್ರಿ. ಈಗ ನನ್ನ ಊರಾಗ ನಾವು ಇಲ್ಲಿ ಎಲ್ಲೂ ಹೊರಗೆ ಹೋಗ್ರಿ, ನಾವು ಒಂದು 10 ನಿಮಿಷ ನಮ್ಮ ಒಂದು ತುಂಬ ಅಂತ ಹೇಳ್ತಾರೆ ರೀ, ಅರಸ್ಕೆ ಅವ್ರು ತುಂಬ ಅಂತಾರೆ ರೀ, ಅನಂತರ ಯೂನಿವರ್ಸಿಟಿ ಕಾಲೇಜಾಗ ತುಂಬ ಅಂತಾರೆ ರೀ, ಒಂದು ಒಮ್ಮೆ ತೋರಿಸ್ಬೇಕು ಅಂತ ಹೇಳ್ತಾರೆ ನಮಗೆ. ನಮಗೆ ಹೋಗುವಂತ ಅಂಥದ್ದು ಬರೋದು ಇಲ್ಲರಿ, ಯಾಕಂದ್ರೆ ನಮ್ಮ ಊರಾಗ ಮಾರಾಟ ಅಂದರೆ ಮಾರಾಟ ಆಕೈತೆ ನಮಗೆ. ನಮ್ಮದೊಂದು ಮುಂದೊಂದು 4,000-5,000 ಮನ್ತಾನೈತಿ ರೀ. ನಾವು ಏನು ಮಾರ್ತವೆ ನಮ್ಮದು ಕಾಯಿಪಲ್ಲೆ ಬರಲಿಲ್ಲ ಅಂದರೆ ಚಾಲೋ ಅನ್ರಿ, ಅರ್ಶಿನ ಸೂಕ ಎಲ್ಲಿ ಕೊಡ್ಬೇಕು ಅಂತ ಅನಿಸಿಲ್ಲ ರೀ, ಅವ್ರು ನಮ್ಮ ಮನೆಗೆ ಬರ್ತಾರೆ ರೀ. ನಾವು ಎಷ್ಟು ಕಾಯಿಪಲ್ಲೆ ಒಂದು 10 ಗಂಟೆ ಕಾಯಿಪಲ್ಲೆ ಬೆಳೀರಿ ನೀವು, ನಮ್ಮ ಊರಾಗ ಕಬಸ್ತೈತೆ ನಮ್ಗೆ. ಅಲ್ಲೇ ನಿಮ್ಗೆ ಮಾರ್ಕೆಟ್ ಸಿಗ್ತದೆ, ಮಾರ್ಕೆಟ್ 30-35 ಕೆಜಿ ಮೆಣಸಿನ್ಕಾಯಿ ಮಾರ್ತಾನೆ ರೀ. 15 ರೂಪಾಯಿ ಪಾವು ಕಿಲೋ ಮಾರ್ತೇವೆ ರೀ. ಆನಂತರ ಹೀರಿಕಾಯಿ 10 ರೂಪಾಯಿ ಮಾರ್ತೇವೆ ರೀ. ಬೀನ್ಸ್ ಮಾರ್ತೇವೆ 10 ರೂಪಾಯಿ ಪಾವು ಕಿಲೋ ಅದಂಗೆ. ಒಂದೊಂದು ಕ್ವಿಂಟಲ್ ಗಂಟೆ ಮಾರ್ತೇವೆ ನಾವು ಒಂದು ವಾರಕ್ಕೆ ಕುಂತಂದ್ರೆ. ಮಕ್ಳು ಹಿಂಗೆ ಹೋಗಿ ಬಂದರೆ ರೌಂಡಾಗಿ ಮಾರ್ತಾರೆ, ಮಕ್ಕಳು ಮಾರ್ತಾರೆ ರೀ. ಒಟ್ಟು ಒಂದು ಕ್ವಿಂಟಲ್ ಗಂಟೆ ಮಾರ್ತವೆ, 5,000 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಮನೆಗೆ ಬರೋದಿಲ್ಲ ನಾವು ಮಂಗಳವಾರ ಊರಾಗ ಸಂತೆ ಆದ್ರೆ. ಈಗ ರೈತ ಬಾಂಧವರೇ, ಈಗ ಎಷ್ಟೋ ಜನ ಏನು ತಿಳ್ಕೊಂಡ್ರಂದ್ರೆ ಕೃಷಿ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಅನ್ಕೊಂಡ್ರೆ, ಹಂಗಲ್ಲದು ನೋಡಿ. ಈಗ ನಮ್ಮ ರಾಮಣ್ಣ ಇಡೀ ಕುಟುಂಬದವರು, ರಾಮಣ್ಣ ನಂದನವಾಡಿಯವರು ಇಡೀ ಕುಟುಂಬದವರು ಈ ಇದ್ರ ಕೂಡ ಇದ್ದಾರೆ, ಆ ಹೊಲದ ಕೂಡ ಇದ್ದಾರೆ. ಆಮೇಲೆ ಪೂರ್ಣ ಅದ ಜಾಬ್ ಅವ್ರದ್ದು, ಯಾಕಂದರೆ ಪರಿಪೂರ್ಣವಾಗಿ ನಾವು ಒಂದು ಕೆಲಸ ತಿಳ್ಕೊಂಡ್ರೆ ನಮಗೆ ಹುಸಿ ಅನ್ನೋದಿಲ್ಲ, ಲಾಭ ಇದ್ದೇ ಇರ್ತೈತಿ. ನಾವೇನು ಮಾಡ್ತೀವಿ ಅದನ್ನು ನೋಡೋಣ ಅಂತೇಳಿ ಎಷ್ಟೋ ಸಲ ಏನು ಮಾಡ್ತಾರೆ ನಮ್ಮ ರೈತ ಬಂದವರು, ಹಳ್ಳಿಗೆ ಈಗ ಕಟ್ಟೆ ಮೇಲೆ ಕೂತು ಹರಟೆ ಹೊಡಿತಾರೆ, ಆದ್ರೆ ಹೊಲಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆ ನಶನೆ ಎದ್ದು ಹೊಲಕ್ಕೆ ಹೋಗೋ ಮಂದಿ ಭಾಳ ಕಮ್ಮಿ ಆಗ್ಯಾರ. ಆಮೇಲೆ ಕಳೆ ಬಿತ್ತ, ಆಮೇಲೆ ಅದಕ್ಕೇನಾದರೂ ಹುಳ ಬಿತ್ತ, ಅದನ್ನು ನೋಡೋಕೆ ಇಲ್ಲ. ನಾವು ಮೊನ್ನೆ ಒಂದ್ಸರಿ ಹೆಸರು ನೋಡಕ್ ಹೋಗಿದ್ದೆ, ಬಾಜು ಹೊಲದವ್ರು ಅದ್ರೊಳಗೆ ಏನಂತಂದ್ರೆ ಹೆಸರಿಗಿಂತ ಕಸನ ದೇವನಾಗ ಬೆಳೆದೈತಿ, ಅಸುಮ್ಮನದಾರ. ಆಮೇಲೆ ಎಷ್ಟೋ ಹುಳಗಳು ಬಂದು ಅವು ತಿನ್ನಕತ್ತಾವ, ಏನು ಮಾಡಕ್ಕೆ ತಯಾರಿಲ್ಲ. ಮಗ್ಲು ಹೊಲದವ್ರು ಎಷ್ಟು ಚಲೋ ಇಟ್ಟಾರ, ಅವ್ರ ಹೊಲಕ್ಕೂ ಹೊಂಟಾವು. ಅಂದ್ರೆ ಹಿಂಗೆ ನಾವು ಆಲಸ್ಯನ ಮಾಡ್ಕೊಂಡ್ರೆ ನಮ್ಗೆ ಸಮಸ್ಯೆ ಆಕತಿ. ಇಂಥವ್ರಿಗೆ ನೀವೇನು ಹೇಳ್ತೀರಿ? ಸರ್ ನೋಡ್ರಿ, ಭೂಮಿ ಮೇಲೆ ಯಾರು ಭಾಳಷ್ಟು ಅವಲಂಬನೆ ಇಟ್ಕೊಂಡಿರ್ತಾರೋ, ನೇಟ್ವಾಗಿ ಯಾರು ಇರ್ತಾರೋ, ಆನಂತರ ನಾವು ಯಾವುದೋ ಒಂದು ಇದೊಂದು ಹೇಳ್ತಾನೆ ರೀ. ಸಮಸ್ಯೆ ಏನಂದ್ರೆ ನಾವು ಎಷ್ಟು ನಾವು ಹೊರಗಡೆ ತಿರುಗಾಕಿ ಇಡ್ತೇವ್ರಲ್ಲ, ಅಷ್ಟು ನಮ್ಮ ಭೂಮಿ ಬಿಡುವ ಆಕೈತಿ. ಹೊರಗಡೆ ಹೋಗಬಾರ್ದು, ನಾವು ಭೂಮಿ ಬಿಟ್ಟು ಭೂಮಿ ಒಳಗೆ ನಾವು ದುಡಿದೇವು ಅಂದ್ರೆ ಆಯ್ಕೆ ಕೊಟ್ಟ ಕೊಡ್ತಾಳೆ ರೀ. ಹೊರಗಡೆ ಹೊಂಟಿವಿ ಅಂದ್ರೆ ನಾವು ಒಂದು ಸೈನಿಕ ಬಿಡ್ತೀವ್ರಿ, ಸೈನಿಕ ಬಿದ್ದಾಗ ಭೂಮಿ ಪಡ ಬಿಡ್ತೈತಿ. ನಾವೇನು ದಾಡ್ಕೊಂಡಿವಿ ತಿಳ್ಕೊರಿ, ಒಂದು ಈಗ ಬಂದು ಈಗ ಹೋಗ್ಬೇಕಂದ್ರೆ 3-4 ತಾಸು ಬೇಕು ಸಾಹೇಬ್ರ. ಅಲ್ಲಿ 4 ತಾಸು ತೆಗೆದ ಒಂದು ತಾಸಿಗೆ ತಾಸು ಒಂದು ನಿಮಿಷಕ್ಕೆ ನಿಮಿಷ ತೆಗೆದಿರ್ತೈತಿ ನೋಡ್ರಿ. 5 ನಿಮಿಷ ಹೆಚ್ಚ ಕಡಿಮೆ ಆದ್ನಂದ್ರೆ ಒಂದು ಎರೆಹುಳು ತೊಟ್ಟಾಗ ಇರಿ ಹೊಕ್ಕೊಂದ್ರೆ ಒಂದು 10,000 ರೂಪಾಯಿ ಲಾಸ್ ಅದ. ಎರೆಹುಳು ತೊಟ್ಟಿ ಒಳಗೆ ಒಂದು ಸ್ವಲ್ಪ ಇರಿ ಹೊಕ್ಕೊಂದ್ರೆ 10,000 ರೂಪಾಯಿ ಲಾಸ್ ರೀ. ಹೌದು, ಯಾಕಂದ್ರೆ ಇರ್ವಿ ತಿಂದ್ಬಿಡ್ತಾವ್ರಿ ಅವ. ನಾವು ಜಾಗ್ರತವಾಗಿ ಎಷ್ಟು 5 ನಿಮಿಷ ಸೆಕೆಂಡ್ ನೋಡ್ಬೇಕ್ರಿ ಅವನು. ನಾವು ಹಿಂಗೆ ನೋಡ್ಕೊಂತಿರ್ಬೇಕು. ಅನಂತರ ಜೇನು ಸಾಕಾಣಿಕೆ ಅದ್ರಾಗ ಉತ್ಪನ್ನ ಸಾಕಾಡಿಲ್ರಿ. 2,000 ರೂಪಾಯಿ ಒಂದು ಲೀಟರ್ ಮಾರ್ತಾವ್ರಿ ನಾವು. 1 ಲೀಟರ್ ಮಾಡ್ಬೇಕು 2,000 ತಗೋತಾರೆ. ಇಲ್ಲಿ ನಿಮ್ಗೆ ಹೋದ್ರೆ ಅಂದ್ರೆ 500 ರೂಪಾಯಿ ಲೀಟರ್ ಕೊಡ್ತಾರೆ ಇಲ್ಲಿ. ನಮ್ಮ ತಾಗ ಪ್ಯೂರ್ ತಗೋಬೇಕಂದ್ರೆ 2,000 ರೂಪಾಯಿ ಮಾರ್ತಾವ್ರಿ ನಾವು. ರಾಮಣ್ಣ, ನಿಮ್ಮ ಮಾತು ಕೇಳಿದ್ರೆ ಹಾಲು ಕುಡಿದಷ್ಟು ಸಂತೋಷ ಆಗತ್ತೆ. ಯಾಕಂದ್ರೆ ಕೃಷಿಯನ್ನು ಸಂಪೂರ್ಣವಾಗಿ ನೀವು ಇಷ್ಟು ಅಪ್ಕೊಂಡಿರಲ್ಲ, ನೀವು ನಂಬಿಲ್ಲ, ಬರೀ ಅಪ್ಕೊಂಡಿರೋದನ್ನ ಅಪ್ಕೊಂಡು ಕೃಷಿ ಜೊತೆಗೆ ನಿಮ್ಮ ಜೀವನ ಅಂದರೆ ಮಣ್ಣಿನ ಕೂಡ ನೀವು ಯಾವಾಗಲೂ ಕೂಡ ಮಣ್ಣಾಗಿ ದುಡಿಲಿಕ್ಕತ್ತೀರಿ ಅಂದ್ರೆ ಇಷ್ಟು ಅಂದರೆ ಒಂದಾಗಿರಿ ಅಷ್ಟು ಪ್ರೀತಿಯಿಂದ ನೀವು ಮಾಡ್ತಿರಲ್ಲ ಅದಕ್ಕೆ ನಿಮ್ಗೆ ಲಕ್ಷ್ಮೀಕಾಯಿ ಹಿಡ್ದಾಳ. ನಮ್ಮ ರೈತ ಬಾಂಧವರು ಹೇಳೋಣ ಅಂದ್ರೆ ಇವತ್ತು ಇದನ್ನ ಒಂದು ಉದ್ಯಮವಾಗಿ ತೆಗೆದುಕೊಳ್ಳೋಣ. ಪ್ರೊಫೆಷನಲ್ ಅಂದ್ರೆ ಇದಕ್ಕೆ ರಾಮಣ್ಣ ನಂದನವಾಡವ್ರು ನೋಡಿದ್ರೆ ಏನು ಪ್ರೊಫೆಷನಲ್ ಪಾ ಅಂತ ಅನಿಸ್ತದೆ ನಮ್ಗೆ. ನಾವೆಲ್ಲದಕ್ಕೂ ಅಂತೀವಿ ಯಶಸ್ವಿ ರೈತ ಅಂದ್ರೆ ಹಿಂಗಿರ್ಬೇಕು. ಅದಕ್ಕೆ ನಾವು ನಮ್ಮ ಆಲಸ್ಯವನ್ನು ಕೊಡಿಕೊಳ್ಳೋಣ. ಇವತ್ತು ಏನೇ ಇರಲಿ, ಇವತ್ತು ಒಬ್ಬಗೆ ಸಾವಯವ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದರೆ ಸ್ವಲ್ಪ ಸಮಯ ಬೇಕಾಗ್ಬೋದು, ಒಂದು ಸ್ವಲ್ಪ ಸಾವಯವ ಮಾಡೋದು, ಇನ್ನು ಸ್ವಲ್ಪ ರಾಸಾಯನಿಕ ಕೃಷಿ ಮಾಡ್ಬೋದು. ನಿಧಾನಕ್ಕೆ ನಾವು ಬದಲಿ ಮಾಡಿಕೊಂಡು ಪಾರಂಭಿಕ ಕೃಷಿ ಏನು ಬಂದರೆ ಖರ್ಚು ಕಡಿಮೆ ಆಗ್ತದೆ, ಮತ್ತು ಹಿಂಗೆ ವೈವಿಧ್ಯಮಯ ಅಂತರ್ಬೆಳೆ ಬೆಳೆದು ಸಾಕಷ್ಟು ವೈವಿಧ್ಯಮಯವಾಗಿ ಕಾಯಿಪಲ್ಲೆ ಆಗಲಿ, ಕಬ್ಬು ಮತ್ತು ಬೇರೆ ಬೇರೆ ಕಾಳುಗಳು ಎಲ್ಲನೂ ಬೆಳಿಬೋದು. ದಾಲ್ಚಿನ್ನ ಸಹಿತ ಬೆಳೀಲಿಕ್ಕತ್ತಾರೆ ಇವರು. ಅಂದರೆ ಈ ಥರ ಅರಿಶಿನದೊಳಗೆ ಸಾಕಷ್ಟು ಲಾಭ ಐತೆ ಅಂತ ಹೇಳಕತ್ತಾರೆ. ಅಂದರೆ ನೀವು ಒಂದಿಂಥ ಒಂದು ಪ್ರಗತಿಪರ ರೈತರ ಒಂದು ಹೊಲಕ್ಕೆ ಹೋಗಿ ಏನದ ಒಂದು ರೈತರ ಬದುಕು ಹೆಂಗಿದೆ, ಯಶಸ್ವಿ ಬದುಕು ಅಂದ್ರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅವಾಗ ನಮಗೇನಾಗ್ತದೆ, ಏನು ಮಾಡ್ಬೋದು, ಏನು ಮಾಡಿದ್ರೆ ಏನು ಚಲೋ, ಏನು ಮಾಡಲಿಕ್ಕೆ ಅಂದರೆ ನಾವು ಪಾರಾಗ್ತೀವಿ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಇವೆಲ್ಲ ವಿಷಯವನ್ನು ತಿಳ್ಕೊಬೇಕು ಅಂತಂದ್ರೆ ರಮಣ್ಣ ಅವರಿಗೆ ನಿಮ್ಮ ದೂರವಾಣಿ ಸಂಖ್ಯೆ ಒಂದು ಹೇಳಿಬಿಡ್ರಿ. ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ರಮಣ್ಣ ಶಿವನಗೌಡ ನಂದನವಾಡಿಯವರೇ ನಿಮ್ಮ ಮೊಬೈಲ್ ಸಂಖ್ಯೆ ಒಂದು ಹೇಳಿಬಿಡ್ರಿ. ಫೋನ್ ಮಾಡಿದ್ರೆ ಅವರಿಗೆ ಮಾರ್ಗದರ್ಶನ ಮಾಡ್ತೀರಿ? ಮಾಡ್ತೀನಿ ಸರ್. ನಂಬರ್ ಹೇಳ್ರಲ್ಲ, ಮೊಬೈಲ್ ನಂಬರ್ 95 35 21 95 37 41. ರಮಣ ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯ್ತು. ಇಡೀ ಕುಟುಂಬನ ಅದ್ರ ಜೊತೆಗೆ ನೀವು ಬದುಕ್ತಾ ಇದ್ದೀರಿ. ನಿಮ್ಮ ಯಶಸ್ವಿ ಬದುಕು ನಮ್ಮ ರೈತ ಬಾಂಧವರಿಗೆ ಮಾರ್ಗದರ್ಶಿ ಆಗಲಿ ಅಂತ ಹಾರೈಸ್ತೀವಿ. ಮತ್ತು ನಿಮ್ಮ ಬದುಕು ಇನ್ನೂ ಉಜ್ವಲ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಲಾಭವನ್ನು 400,000 ಇನ್ನೂ ಲಾಭ ಮಾಡ್ಲಿಕ್ಕತ್ತೀರಿ. ಇದು ಇನ್ನೂ ಡಬಲ್ ಆಗಲಿ, 800,000 ಆಗಲಿ, ಯಾಕಂದ್ರೆ ಡಬಲಿಂಗ್ ದ ಇನ್ಕಮ್ ಅಂತ ನಮ್ಮ ಪ್ರಧಾನಮಂತ್ರಿ ಹೇಳ್ಯಾರ. ಈಗ 400,000 ಇದ್ದು 800,000 ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಒಂದು ಆದಾಯ ತರೋಂಗಾಗಲಿ, ನಿಮ್ಮ ಆದಾಯಕ್ಕಿಂತ ಮುಖ್ಯ ನೀವು ಒಳ್ಳೆ ಆರೋಗ್ಯನ ಇಟ್ಕೊಂಡಿರಿ. ನಗ್ನಗ್ತಾ ಇರ್ತೀರಿ ನೀವು, ನಿಮ್ಮ ಹೊಲದ ಊಟ ಮಾಡ್ತೀರಿ ನೀವು, ಹೊರಗಿದೇನು ತಿಳೋದಿಲ್ಲ. ಆಮೇಲೆ ಸಾವಯವ ಪದ್ಧತಿಯಿಂದ ಬೆಳೀತಾ ಇದ್ದೀರಿ, ಯಾವುದು ರಾಸಾಯನಿಕದ ಒಂದು ಬೆರಕೆ ಇಲ್ಲ. ಹೀಗಾಗಿ ನಿಮ್ಮ ಆರೋಗ್ಯ ಕೂಡ ತುಂಬ ಚಲೋ ಅದ. ಹೀಗಾಗಿ ನಿಮ್ಮ ಒಂದು ಈ ಯಶಸ್ವಿ ಬದುಕು ನಮ್ಮೆಲ್ಲ ರೈತ ಬಾಂಧವರಿಗೆ ಮಾರ್ಗದರ್ಶಿ ಆಗಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ರೈತ ಬಾಂಧವರೇ ನೀವು ಇವ್ರನ್ನ ಮಾರ್ಗದರ್ಶಿಯಾಗಿ ತೆಗೆದುಕೊಳ್ಳಿ. ನೀವು ಕೂಡ ಯಶಸ್ವಿಯಾಗಿ ನಮ್ಮ ರೈತ ಬಾಂಧವರೇ ನಿಮ್ಮೆಲ್ಲರ ಪರವಾಗಿ ರಾಮಣ್ಣ ನಂದನವಾಡಿ ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ ರಾಮಣ್ಣ. ನಮಸ್ಕಾರ ಸರ್. ಇದುವರೆಗೆ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಅಳ್ನಾವರ ತಾಲೂಕು ಹೊನ್ನಾಪುರದ ಪ್ರಗತಿಪರ ರೈತರಾದ ರಾಮಪ್ಪ ಶಿವನಗೌಡ ನಂದನವಾಡೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶರಣಬಸವ ಚೋಳೇನ್. ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ ಅಥಣಿ ತಾಲೂಕಿನ ಹಳ್ಯಾಳದ ಶಶಿಧರ್ ರಾಮಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ತಾಸೇವಾದನ. Thank you.